ಯೋಗಿ ಬಂದ ಮನೆಗೆ, ಯೋಗಿ ಮನೆಗೆ ಬಂದ, ಶ್ರೀ ಗುರುದೇವ ಮನೆಗೆ ಬಂದ, ಯೋಗಿ ಮನೆಗೆ ಬಂದ, ಶ್ರೀ ಗುರುದೇವ ಮನೆಗೆ ಬಂದ, ಕಾಲಲ್ಲಿ ಪಾದುಕ ಕೈಯಲ್ಲಿ ದಂಡ, ಬಾಲರವಿಯ ಕಳೆಯ ಬಾಲರವಿಯ ಕಳೆಯ, ಜೋಲು ತೀರಲು ಕೊರಳೊಳು ರುದ್ರಾಕ್ಷಿ, ಜೋಳಿಗೆ ಬಗಲೊಳು ಶ್ರೀಪಾದರಕ್ಕೆ ಕಾಟಾಯ ಬರದ ಯೋಗಿ ಮನೆಗೆ ಬಂದ, ಕುರುದ್ವೀಪದಿ ಶ್ರೀಕೃಷ್ಣಯ ತಗದಿ ಶರತದಿ ಪಾಡಿಪ ಶ್ರೀಪಾದ ಯೋಗಿ ಪರಮ ಪುರುಷ ಶ್ರೀಹರಿ ಪರಮ ಪುರುಷ.